ರೈತ ಮಿತ್ರರೇ, ಈಗ ಸಲಹೆಯನ್ನು ಕೇಳೋಣ. ಎರೆಹುಳು ರೈತರ ಮಿತ್ರ ಎಂದೇ ಪ್ರಸಿದ್ಧಿ. ಎರೆಜಲವು ಎರೆಹುಳುಗಳಿಂದ ತಯಾರಾಗುವ ಬಹುಮುಖ್ಯ ಉತ್ಪನ್ನವಾಗಿದೆ. ಎರೆಹುಳುಗಳ ದೇಹದಿಂದ ತಯಾರಾಗುವ ಎರೆಜಲವು ಅಗತ್ಯ ಪೋಷಕಾಂಶಗಳು, ಜೀವಸತ್ವಗಳು, ಖನಿಜಗಳು, ಹಾರ್ಮೋನುಗಳು, ಕಿಣ್ವಗಳು, ಸೂಕ್ಷ್ಮಜೀವಿ ಪ್ರತಿರೋಧಕ ಅಂಶಗಳು, ಬೆಳವಣಿಗೆ ನಿಯಂತ್ರಕ ಅಂಶಗಳು ಮತ್ತು ಉಪಯುಕ್ತ ಸೂಕ್ಷ್ಮಜೀವಿಗಳನ್ನು ಒಳಗೊಂಡಿದ್ದು ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಹಾಗೂ ಬೆಳೆಗಳಲ್ಲಿ ರೋಗ ಮತ್ತು ಕೀಟಗಳ ಬಾಧೆಯನ್ನು ಹತೋಟಿಯಲ್ಲಿಡಲು ಸಹಕಾರಿಯಾಗಿದೆ. ಎರೆಹುಳುಗಳ ದೇಹದ ಮೇಲಿನ ರಂಧ್ರಗಳಿಂದ ಬರುವ ಕೊಲೋಮಿಕ್ ದ್ರವವು ಶಿಲೀಂಧ್ರನಾಶಕ, ಅಣುಜೀವಿನಾಶಕ ಮತ್ತು ಕೀಟನಾಶಕ ಅಂಶಗಳನ್ನು ಹೊಂದಿದ್ದು ರೈತನ ಬೆಳೆಗಳನ್ನು ರೋಗ ಮತ್ತು ಕೀಟಗಳಿಂದ ದೂರವಿಡಲು ಉಪಯುಕ್ತಕಾರಿಯಾಗಿದೆ. ಎರೆಜಲ ತಯಾರಿಕಾ ವಿಧಾನ. ಸುಮಾರು 100 ಲೀಟರ್ ಬ್ಯಾರಲ್ ತೆಗೆದುಕೊಂಡು ಅದರ ಕೆಳಭಾಗದಲ್ಲಿ ಒಂದು ನಲ್ಲಿಯನ್ನು ಕೂಡಿಸಬೇಕು. ದೊಡ್ಡ ಬ್ಯಾರಲ್ ಒಳಗೆ 10 ಲೀಟರ್ ಬಕೆಟನ್ನು ತಲೆ ಕೆಳಗಾಗಿ ಮಾಡಿ ಇಡಬೇಕು. ಕೂರಿಸಿದ್ದ ನಲ್ಲಿಯು ಬ್ಯಾರಲ್ ಮತ್ತು ಬಕೆಟ್ ಎರಡಲ್ಲೂ ಸೇರುವಂತೆ ಹಾಕುವುದು. ಬ್ಯಾರಲ್ ಕೆಳಭಾಗದಲ್ಲಿ ಸುಮಾರು 25 ಸೆಂಟಿಮೀಟರ್ನಿಂದ 30 ಸೆಂಟಿಮೀಟರ್ ವರೆಗೆ ಕಲ್ಲಿನ ಹರಳುಗಳನ್ನು ತುಂಬಿಸಬೇಕು. ಈ ಪದರದ ಮೇಲೆ 25 ಸೆಂಟಿಮೀಟರ್ನಷ್ಟು ಮರಳು ಸುರಿಯಬೇಕು. ಮರಳಿನ ಪದರದ ಮೇಲೆ ಉಳಿದ ಭಾಗದ 60% ಬೆಳೆಯ ನಿರುಪಯುಕ್ತ ವಸ್ತುಗಳನ್ನು ತುಂಬಬೇಕು. ನಂತರ ನೀರನ್ನು ಸಿಂಪಡಿಸಬೇಕು. ಈ ಪದರದ ಮೇಲೆ 25% ಭಾಗದಲ್ಲಿ ಸಗಣಿಯನ್ನು ತುಂಬಿಸಬೇಕು. ಸಗಣಿಯ ಮೇಲ್ಭಾಗದಲ್ಲಿ ಸುಮಾರು 1-5 ಕೆಜಿಯಷ್ಟು ಎರೆಹುಳುಗಳನ್ನು ಬಿಡಬೇಕು. ಈ ಪದರದ ಮೇಲೆ ಬೆಳೆಯ ಶೇಷಗಳನ್ನು ತುಂಬಿಸಿ ಪ್ರತಿನಿತ್ಯ 1-5 ಲೀಟರ್ ನೀರನ್ನು ಸಿಂಪಡಿಸಬೇಕು. ಬ್ಯಾರಲ್ ಒಳಗಡೆಗೆ ಎರೆಹುಳುಗಳು ಒತ್ತಡಕ್ಕೆ ಒಳಗಾಗಿ ಕೊಲೋಮಿಕ್ ದ್ರವವನ್ನು ಹೊರಹಾಕುತ್ತವೆ. ಸಿಂಪಡಿಸಿದ ನೀರು ಈ ದ್ರವದ ಜೊತೆಗೆ ಎರೆಹುಳುವಿನ ಹಿಕ್ಕೆಯ ಮುಖಾಂತರ ಎಲ್ಲ ಪದರಗಳ ಮೂಲಕ ಹರಿದು ಕೆಳಭಾಗದಲ್ಲಿ ಕೂರಿಸಿದ ಬಕೆಟ್ನಲ್ಲಿ ಶೇಖರಣೆಯಾಗಿ ಎರೆಜಲವಾಗಿ ನಲ್ಲಿಯ ಮುಖಾಂತರ ಹೊರಬರುತ್ತದೆ. ಎರೆಜಲ ಘಟಕ ಸ್ಥಾಪನೆಯಾದಾಗಿನಿಂದ 15-20 ದಿನಗಳ ನಂತರ ಎರೆಜಲವನ್ನು ಪ್ರತಿನಿತ್ಯ 5-10 ಲೀಟರ್ನಷ್ಟು ಪಡೆಯಬಹುದು. ಎರೆಜಲ ಉಪಯೋಗಿಸುವ ವಿಧಾನ. ಸುಮಾರು 10 ಲೀಟರ್ ಎರೆಜಲವನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ಬೆಳೆಗಳ ಮೇಲೆ ಸಿಂಪರಣೆಯಾಗಿ ಅಥವಾ ಗಿಡಗಳ ಬುಡದ ಮಣ್ಣಿನಲ್ಲಿ ಹಾಯಿಸಬಹುದು. ಎರೆಜಲವು ಅಗತ್ಯ ಪೋಷಕಾಂಶಗಳು, ಜೀವಸತ್ವಗಳು, ಖನಿಜಗಳು, ಹಾರ್ಮೋನುಗಳು, ಆಕ್ಸಿನ್ ಹಾಗೂ ಸೈಟೋಕೈನಿನ್ಗಳನ್ನು ಹೊಂದಿದ್ದು ಸಸ್ಯದ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಬೆಳೆಗಳಲ್ಲಿ ರೋಗ ಮತ್ತು ಕೀಟ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಗುಣಗಳನ್ನು ಅಭಿವೃದ್ಧಿಗೊಳಿಸಲು ಸಹಕಾರಿಯಾಗಿದೆ. ಸಲಹೆಗಳನ್ನು ಕೇಳಿದಿರಿ ರೈತ ಮಿತ್ರರೇ. ಈಗ ಕೃಷಿ ಗೀತೆಗಳು. ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು. ದನಗಳ ಮೇಯಕ ಬಿಡಬಾರದು. ಹೊಲಗಳಿಂದ ನೀರು ಹೋಗಕ ಬಿಡಬಾರದು. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಿಂದ ನೀರು ಹೋಗಕ ಬಿಡಬಾರದು. ನೀರು ಹೋಗಕ ಬಿಡಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು. ದನಗಳ ಮೇಯಕ ಬಿಡಬಾರದು. Thank you.

ರೈತರು ರಾಸಾಯನಿಕ ಬಳಸಿ ಇಳುವರಿ ಹೆಚ್ಚು ಮಾಡಿರಲು ತುಂಬಿತು ಜನರೆಲ್ಲರ ಹೊತ್ತೆ, ಬರಿದಾಯಿತು ಭೂಮಿಯ ತಟ್ಟೆ, ಬರಿದಾಯಿತು ಭೂಮಿಯ ತಟ್ಟೆ. ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು, ಒಂದಾನೊಂದು ಕಾಲದಲ್ಲಿ ಸಾಯವದು ಬಹಳ ಮುಂದೆ ಹೋಗುವುದು. ಆದರೆ ಏನು ಆಗಿದೆ ಎಂದರೆ ಆ ಆರೋಗ್ಯವೇ ಹೋಗುವುದು. ಉಣಲು ಉಡಲು ಸಾಕಷ್ಟಿದ್ದರು ಮೊದಲಿನ ಕಸುವು ಹೋಗುವುದು. ಮುಂದೆ ನಮ್ಮ ಮಕ್ಕಳಿಗೊಂದು ಉತ್ತಮ ಭೂಮಿ ಬೇಕುವುದು. ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು, ಒಂದಾನೊಂದು ಕಾಲದಲ್ಲಿ ಸಫಲತೆಗಾಗಿ ಎಲ್ಲರ ಮನಸ್ಸು ಮಿಡಿದಿರಲು ರೈತರು ರಾಸಾಯನಿಕ ಬಿಟ್ಟು ಬೇಸಾಯವನ್ನು ಮಾಡಿದರೆ ಪರಿಸರಕ್ಕೆ ಆರೋಗ್ಯ ಸಿಗಬಹುದು, ಸಂಭ್ರಮ ಮರಳಿ ಬರಬಹುದು, ಸಂಭ್ರಮ ಮರಳಿ ಬರಬಹುದು. ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು, ಒಂದಾನೊಂದು ಕಾಲದಲ್ಲಿ ನಲಿಯುತ್ತ ಉಳುತ್ತಿತ್ತು. ಜೋಳದ ತೆನೆಗಳು ಹಣ್ಣಿನ ಬೆಳೆಗಳು ನಗುತ್ತಾ ನಗುತ್ತಾ ಬೆಳೆದಿತ್ತು. ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು, ಒಂದಾನೊಂದು ಕಾಲದಲ್ಲಿ, ಒಂದಾನೊಂದು ಕಾಲದಲ್ಲಿ, ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹತ್ತಿ ಅಲಸಂದಿ ಕಡಲೆ ಹೆಸರು ಶೇಂಗಾ ಬಲಿ ಬೆಳೆಗಳಾಗಿ ಬೆಳಿಬೇಕು. ಹತ್ತಿ ಅಲಸಂದಿ

ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ತಾನೋ ತಂದಾನ, ತಾನೋ ತಾನೋ ತಂದಾನ, ತಾನೋ ತಾನೋ ತಂದಾನ, ತಾನೋ ತಾನೋ ತಂದಾನ, ತಾನೋ ನಾನಯ್ಯ ಬೊಂಬೆ ನಾನಯ್ಯ. ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮಹಿಳೆಯರು ಆರೋಗ್ಯವಂತ ದೇಹ ಮತ್ತು ಮನಸ್ಸು ಹೊಂದಬೇಕೇ? ಕಬ್ಬಿಣಾಂಶವುಳ್ಳ ಪೌಷ್ಟಿಕ ಆಹಾರ, ವಿಟಮಿನ್ ಸಿ ಹಾಗೂ ಕಬ್ಬಿಣಾಂಶ, ಫೋಲಿಕ್ ಆಸಿಡ್, ಸಾರವೃದ್ಧಿತ ಆಹಾರ ಪದಾರ್ಥಗಳನ್ನು ಸೇವಿಸಿ. ಪೂರಕವಾಗಿ ಐಎಫ್ಎ ಕೆಂಪು ಮಾತ್ರೆಗಳನ್ನು ಸಂತಾನೋತ್ಪತ್ತಿ ವಯಸ್ಸಿನ ಮಹಿಳೆಯರು ಪ್ರತಿದಿನ, ಗರ್ಭಿಣಿಯರು 4ನೇ ತಿಂಗಳಿನಿಂದ 180ನೇ ದಿನದವರೆಗೆ, ಹೆರಿಗೆಯ ನಂತರ 180 ದಿನಗಳವರೆಗೆ ತೆಗೆದುಕೊಳ್ಳಬೇಕು. ಐಎಫ್ಎ ಮಾತ್ರೆಗಳು ಅಂಗನವಾಡಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯ. ಬನ್ನಿ, ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಟ್ಟೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್. ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್. ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ. 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ. ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ. ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ. ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್. ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್. ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ. ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನನ್ನನ್ನು ಕೂಡಿ ಮೋಡಿ ಮಾಡಿ ಕೂಡಿ ಬಂದು ಪ್ರೀತಿ ಸೇರು ನನ್ನನ್ನು ಕೂಡಿ ಮೋಡಿ ಮಾಡಿ ಕೂಡಿ ಬಂದು ಪ್ರೀತಿ ಸೇರು ಏಸು ಬರ್ತಾ ಇದೆ ನಿಮಗೆ ನನ್ನ ಬಂಗಾರಿ ನಮ್ಮೂರ ಸಿಂಗಾರಿ ಮಗುವಿಂದ ಮನೆಗೆಲ್ಲ ಬೆಳಕಾಗಲಿ.